ನಮಗೆ ಬೇರೆ ಬೇರೆ ಬೆಳೆಗಳು ಬಂತು, ಮತ್ತು ನಮ್ಮಲ್ಲಿ ಜನಗಳು ಸಿಗೋದು ಕಡಿಮೆ ಆಯಿತು. ಏಲಕ್ಕಿ ನೋಡುವ ರೀತಿಯೂ ಸುದ ಬಹಳ ಕಡಿಮೆ ಆಗಿದೆ. ಹಿಂದೆ ಎಲ್ಲ ಏಲಕ್ಕಿ ಜೊತೆನೆ ಇರ್ತಿದ್ರಂತೆ ಜನ, ಕೆಲಸ ಮಾಡೋರು ಸುದ. ಸೊ ಆವಾಗ ಅವರು ಪ್ರತಿ ವಾರ ವಾರ ಸಂತೆಗೆ ಏಲಕ್ಕಿ ತೊಗೊಂಬಂದು ಮಾರಿ ಜೀವನ ನಡೆಸ್ತಿದ್ದಂಥ ಕಾಲದಲ್ಲಿ ಏಲಕ್ಕಿ ಬಹಳ ಒಳ್ಳೆಯ ಬೆಳೆ. ಅದರಿಂದಲೇ ನಮ್ಮ ಕೊಡಗಿನಲ್ಲಿ ಅಥವಾ ಕರ್ನಾಟಕದ ಮಲೆನಾಡಿನಲ್ಲಿ ರೈತರು ದೊಡ್ಡವರಾಗಿದ್ದಾರೆ. ಅದೊಂದು ಬೇಸಿಕ್ ಬೆಳೆ ಆವಾಗ. ಆನಂತರ ವಾತಾವರಣ ಚೇಂಜ್ ಆದಾಗ ಕಾಫಿ ಬಂತು, ಮೆಣಸು ಬಂತು, ಅದೆಲ್ಲ ಇವ್ರನ್ನ ಕೈ ಹಿಡಿದಿದೆ. ಆದ್ದರಿಂದ ಈ ಮಿಶ್ರ ಬೆಳೆಯಲ್ಲಿ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ. ಆವಾಗ ಏಲಕ್ಕಿ ಮೇಲೆ ಮುತುವರ್ಜಿ ಕಡಿಮೆ ಆಗಿದೆ. ಹಂಗಂತ ಹೇಳಿಬಿಟ್ಟು ಏಲಕ್ಕಿ ಬೆಳೀತಾನೆ ಇಲ್ವಾ? ಇತ್ತೀಚೆಗೆ ಬೈಯರ್ ಸೆಲ್ಲರ್ ಮೀಟ್ ಅಂತ ಹೇಳಿ ಸಾಂಬಾರ್ ಮಂಡಳಿಯವರು ಮಾಡಿದರು. ಅವತ್ತು ನಾವೇನು ಮಾಡಿದ್ವಿ, ಏಲಕ್ಕಿಯನ್ನು ಯಾರ್ಯಾರು ಬೆಳೀತಾರೆ ಕರ್ನಾಟಕದಲ್ಲಿ, ಎಷ್ಟೆಷ್ಟು ಬೆಳೀತಾರೆ ಅಂತ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಿದಾಗ ಕೆಲವು ರೈತರು 3 ಟನ್ನು 4 ಟನ್ನು 5 ಟನ್ ಬೆಳೆಯೋ ರೈತರಿದ್ದಾರೆ. ಅಂದರೆ ಒಂದೊಂದು ಹಳ್ಳಿಯಲ್ಲಿ 2-3 ಜನ ಇದ್ದಾರೆ ಅಷ್ಟೇ, ಕಡಿಮೆ ಆಗಿದೆ. ಬಿಳಿಗೇರಿಯಲ್ಲಿ ತಗೊಂಡ್ರೆ ಅಲ್ಲೊಂದು 2 ಜನ 2 ಟನ್ ಬೆಳೀತಾರೆ, 3 ಟನ್ ಬೆಳೀತಾರೆ. ಸೊ ಮಡಿಕೇರಿ ಸುತ್ತಮುತ್ತ ಇಲ್ಲೊಬ್ಬ ಪ್ರಮೋದ್ ಅಂತ ಹೇಳಿದರೆ ಅವರೇ ಒಂದು 3 ಟನ್ ಬೆಳೀತಾರೆ. ಸೊ ಚಟ್ಟಳ್ಳಿಯಲ್ಲಿ ನೋಡಿದಾಗ ಒಬ್ಬರು SLN ತೋಟಗಳಲ್ಲಿ 5 ಟನ್ ಬೆಳೆದಿದ್ದಾರೆ. ಈಗ ನೀವು ಸಿದ್ದಾಪುರ ಕಡೆ ಹೋದರೆ ಅಲ್ಲೊಬ್ಬರು ರಾಮಪುರಂ ಅಂತ ಹೇಳಿ ಒಂದು 1 ಟನ್ನಿಂದ 2 ಟನ್ ಬೆಳೀತಾರೆ. ಹೀಗೆ ಹುಡ್ಕೊಂಡು ಹೋಗಬೇಕು. ಮೊದಲೆಲ್ಲ ಹೇಳ್ತಾ ಇದ್ರು ಎಲ್ಲ ಮನೆಯಲ್ಲೂ ಏಲಕ್ಕಿ ಬೆಳೀತಿದ್ರು. ಇತ್ತೀಚೆಗೆ ಏನಾಗಿದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಆ ಬೆಳೆ ಮೇಲೆ ಅವರು ತಿಂಗಳು ತರ ಕೆಲಸಗಳನ್ನು ಮಾಡಿಕೊಂಡು ಏಲಕ್ಕಿಯಲ್ಲಿ ಹಣವನ್ನು ಸುಧಾ ಮಾಡ್ತಿದ್ದಾರೆ. ಸೊ ನಾವೇ ಕೆಲವೆಲ್ಲ ಫೀಲ್ಡ್ ವಿಸಿಟ್ಸ್ ಎಲ್ಲ ಮಾಡಿದಾಗ ಅಥವಾ ನಾವು ರೈತರಿಗೆ ಕರ್ಕೊಂಡೋಗಿ ತೋರಿಸಿದಾಗ ಒಂದು 5 ಎಕರೆ ಆಗಿರೋರು ಇವತ್ತು 20 ಎಕರೆ ನಮಗೆ ಏಲಕ್ಕಿಯಿಂದ ಆದಾಯ ಬಂದಿದೆ ಅಂತ ಹೇಳಿ ಜಾಸ್ತಿ ಮಾಡಿದ್ದಾರೆ. ಸೊ ಅಲ್ಲೇ ವ್ಯವಸ್ಥೆಗಳಿದೆ, ಮಾಡ್ತಿದ್ದಾರೆ. ಸೊ ಈ ತಿಂಗಳು ಕೆಲಸಗಳು ಅಂತ ಹೇಳಿ ಬಂದಾಗ ಜನವರಿಯಲ್ಲಿ ನಾರ್ಮಲಿ ಏನಾಗುತ್ತೆ, ಮುಂಗಾರು ಪ್ರಾರಂಭದವರೆಗೆ ಗಿಡಗಳನ್ನು ನೀರು ಉಣಿಸ್ಬೇಕಾಗುತ್ತೆ. ನೀರು ಕೊಡಲಿಕ್ಕೆ ಕಾಲ ಜನವರಿ ಫೆಬ್ರವರಿಯಲ್ಲಿ ಏಲಕ್ಕಿಯನ್ನು ಒಣಗಲಿಕ್ಕೆ ಬಿಡಬಾರ್ದು, ನೀರು ಕೊಡೋಕೆ ವ್ಯವಸ್ಥೆ ಇರಬೇಕು. ನಾನು ಹಿಂದೆ ಎಲ್ಲ ಹೇಳ್ತಾ ಇದ್ದೆ, ನೀರು ಕೊಡೋಕೆ ವ್ಯವಸ್ಥೆ ಇಲ್ಲದಿರು ಏಲಕ್ಕಿ ಹಾಕ್ಲೇಬೇಡಿ ಅಂತ. ಯಾಕಂದ್ರೆ ಬೇರೆ ಒಣಗೋಗ್ಬಿಡುತ್ತೆ, ಬಹಳ ಆಳವಾಗಿರಲ್ಲ ಅದು, ಮೇಲೇನೆ ಇರುತ್ತೆ, ಒಣಗೋಗ್ಬಿಡುತ್ತೆ, ಕಾಯಿ ಕಟ್ಟಲ್ಲ, ಆದ್ರಿಂದ ಏಲಕ್ಕಿಯಲ್ಲಿ ಲಾಭ ಬರೋಲ್ಲ, ಮನೆಗೋಸ್ಕರ ಬೆಳ್ಕೊಂಡಂಗೆ ಆಗ್ಬಿಡುತ್ತೆ. ಬಟ್ ಏಲಕ್ಕಿ ಬೆಳಿಬೇಕು, ಬೆಳೆಯೋದ್ರಿಂದ ಒಂದಷ್ಟು ಎಲ್ಲ ಮನೆಗೂ ಆಗುತ್ತೆ, ನೆಂಟರಿಗೂ ಆಗುತ್ತೆ, ಆದಾಯ ರೀತಿಯಲ್ಲಿ ಬೆಳೆದಾಗ ಚೆನ್ನಾಗಿ ಬೆಳಿಬೇಕು ಅಷ್ಟೇ. ಪ್ರತಿ ಮನೆಯಲ್ಲಿ ಏಲಕ್ಕಿ ಬೆಳಿಬೇಕು ಅನ್ನೋದು ನಮ್ದೆಲ್ಲ ಉದ್ದೇಶ. ಕೊಡಗಿರ್ಬೋದು ಅಥವಾ ನಮ್ಮ ಚಿಕ್ಕಮಗಳೂರು ಮೂಡಿಗೆರೆ, ಇದೊಂದು ಏಲಕ್ಕಿ ನಾಡೇ. ಆ ನಾಡು ಇವಾಗ ಬೇರೆ ಕಾಫಿ ಆಗಿದೆ ಅಥವಾ ಮೆಣಸಾಗಿದೆ, ಅದೆಲ್ಲ ಇದೆ. ಮಲಬಾರ್ ತಳಿಗಳಿಗೆ February 15ರಿಂದ ನೀರು ಕೊಡಿ ಅಂತಾರೆ, ಸೆಕೆಂಡ್ ಫೋರ್ಟ್ನೈಟಿಂದ ನೀರು ಕೊಡಿ ಅಂತ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕೊಟ್ಬಿಟ್ರೆ ಕೊತ್ತುಗಳು ಬಂದ್ಬಿಡುತ್ತೆ, ಅದು ಹೂಗಳು ಬರ್ಲಿಕ್ಕೆ ಶುರುವಾಗ. ಏಪ್ರಿಲ್ ಮೇನಲ್ಲಿ ಕಾಯ ಕಟ್ಟಲ್ಲ, ಜನವರಿಲೇ ನೀರು ಕೊಡಕ್ಕೆ ಹೋದ್ರೆ, ಅಂದ್ರೆ ಗಿಡ ಒಣಗ್ಲಿಕ್ಕೆ ಬಿಡಬಾರ್ದು, ನೀರನ್ನು ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಕೊಡಬೇಕಾಗುತ್ತೆ. ಫೆಬ್ರವರಿಯಿಂದ ನೀವು 10 ದಿನಕ್ಕೆ ಒಂದು ಒಳ್ಳೆ ನೀರು ಕೊಟ್ಟರೆ ಒಳ್ಳೆ ಕಾಯಿ ಕಟ್ಟುತ್ತೆ. ಅದೇನಾಗುತ್ತೆ, ಫೆಬ್ರವರಿಯಲ್ಲಿ ಪ್ಯಾನಿಕಲ್ ಎಲಾಂಗೇಷನ್ ಅದು ಶುರುವಾಯಿತು ಅಂತ ಹೇಳಿದ್ರೆ ಒಂದು 1 ತಿಂಗಳಲ್ಲಿ ಹೂವ ಬರ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಮಾರ್ಚ್ ಆಗ್ಬಿಟ್ಟಿರುತ್ತೆ, ಏಪ್ರಿಲಲ್ಲಿ ಮಳೆ ಜೊತೆ ಕೊತ್ತು ಬಂದರೆ ಕಾಯಿ ಕಟ್ಟುತ್ತೆ. ಸೊ February 15ರ ಮೇಲೆ ನೀರು ಕೊಡಬೇಕು, ಇಲ್ಲಾಂದರೆ ಒಣಗೇ ಹೋಗ್ಬಿಡುತ್ತೆ ಅಲ್ಲಕ್ಕೆ. ನೀರು ಕೊಡದೇ ಇದ್ನು ಉಳಿಸ್ಕೊಳ್ಳೋದು ಕಷ್ಟ. ಸೊ ಫೆಬ್ರವರಿಯಿಂದ ನೀರು ಕೊಡ್ಲಿಕ್ಕೆ ಮಾಡ್ಕೊಬೇಕು. ಹಂಗಂತ ಹೇಳ್ಬಿಟ್ಟು ಬೇಗ ಪ್ಯಾನಿಕಲ್ ಬರುವಷ್ಟು ಕೊಡಬಾರ್ದು, ನೋಡ್ಕೊಂಡು ಕೊಡಬೇಕು. ನಾರ್ಮಲಿ 12 ದಿನಕ್ಕೆ ಒಂದ್ಸರಿ ನೀರು ಕೊಡಬೇಕು, 15 ದಿನಕ್ಕಾದ್ರೂ ಒಂದ್ಸರಿ ಕೊಡಬೇಕಾಗುತ್ತೆ. 1 ಇಂಚು ಮಳೆ ಅಂತಾರೆ, 25 mm ಮಳೆ. ಮಿನಿ ಸ್ಪ್ರಿಂಕ್ಲರ್ಲಿ ಕೊಡ್ಬೋದು, ಡ್ರಿಪ್ಸಲ್ಲಿ ಕಷ್ಟ ಕಾಯಿ ಕಟ್ಟೋದು. ಬಟ್ ಗಿಡ ಉಳಿಸ್ಕೊಡ್ಲಿಕ್ಕೆ ಡ್ರಿಪ್ಪಲ್ಲೂ ಕೊಡ್ಬೋದು, ಕಾಯಿ ಕಟ್ಟಲ್ಲ. ಸ್ಪ್ರಿಂಕ್ಲರು ಮತ್ತು ಮಿನಿ ಸ್ಪ್ರಿಂಕ್ಲರ್ ಅಂದರೆ ಈ ಮಿಸ್ಟ್ ಟೈಪ್ ಬರ್ತಾ ಇದೆ, ಆ ಥರದ್ಗಳಲ್ಲಿ ಫೆಬ್ರವರಿ ತಿಂಗಳಿನಿಂದ ಶುರು ಮಾಡ್ಕೊಬೋದು. ಮತ್ತು ಇತ್ತೀಚೆಗೆ ನೆಲ್ಲೆ ಹಣ್ಣು ಬೆಳೆಯೋರು ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ತಿಂಗಳು ಕೊಡಬೇಕಾಗುತ್ತೆ, ಮಳೆ ಇಲ್ಲ, ಯಾಕೆಂದರೆ ಹೂವು ಮತ್ತು ಕಾಯಿ ಬರ್ತಾನೆ ಇರುತ್ತೆ ಅದರಲ್ಲಿ. ಅದರಿಂದ ನೀರು ನೋಡ್ಕೊಂಡು ನೋಡ್ಕೊಂಡು ಕೊಡಬೇಕಾಗ್ತದೆ. ನಮ್ಮಲ್ಲಿ Appangala 1 ಇದೆ, Appangala 2 ಇದೆ, IASR ಅವಿನಾಶ್ ಇದೆ, IASR ವಿಜೇತ ಇದೆ, ಮತ್ತು ಇತ್ತೀಚೆಗೆ IASR ಮನುಷ್ಯ ರಿಲೀಸ್ ಮಾಡಿದ್ದಾವೆ. ಈ ಎಲ್ಲ ತಳಿಗಳಿಗೂ ಫೆಬ್ರವರಿಯಿಂದ ನೀರು ಕೊಡಲಿಕ್ಕೆ ಬೇಕಾಗುತ್ತೆ. ಅಥವಾ ಮೂಡಿಗೆರೆಯಿಂದ Mudigere 1, 2, 3 ಮಾಡಿದ್ದಾರೆ. ಮತ್ತು ಸಕಲೇಶ್ಪುರದಲ್ಲಿ SKP 14 ಅಂತ ಹೇಳಿ ಅದೊಂದು ರಿಲೀಸ್ ಆಗಿದೆ. ಇವೆಲ್ಲ ಮಲಬಾರ್ ತಳಿಗಳು, ಇವಕ್ಕೆಲ್ಲ February 2ನೇ ವಾರದಿಂದ ಚೆನ್ನಾಗಿ ನೀರು ಕೊಡಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಅವಾಗ ಏನು ಮಾಡ್ಬೋದು ಅಂತ, ಕಟ್ಟೆ ರೋಗ ಇದ್ದರೆ ತೆಗೆದಾಕಬೇಕು, ಸರ್ವೆ ಮಾಡಿಕೊಂಡು ಕಟ್ಟೆ ರೋಗ ಇಟ್ಕೋಬಾರ್ದು ತೋಟದಲ್ಲಿ. ಸೊ ಇತ್ತೀಚೆಗೆ ಕಡಿಮೆ, ಅಫ್ಕೋಸ್ ಏರಿಯಾ ಕಡಿಮೆ ಆಗಿರೋದ್ರಿಂದ ಅದನ್ನು ಕಾಡೋದು ಕಡಿಮೆ, ಇದ್ದರೆ ತೆಗೆದಾಕಬೇಕು. ಸೊ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ, ಮುಂಗಾರು ಪ್ರಾರಂಭವಾಗುವವರೆಗೆ 10ರಿಂದ 15 ದಿನಗಳ ಅಂತರದಲ್ಲಿ ಗಿಡಗಳಿಗೆ ನೀರು ಉಣಿಸ್ಬೇಕು. ಅಂದರೆ ಸ್ಪ್ರಿಂಕ್ಲರ್ ಮಾಡ್ಬೋದು ಅಥವಾ ಮಿನಿ ಸ್ಪ್ರಿಂಕ್ಲರು ಅಥವಾ ಮಿಸ್ಟರ್ಸು. ಕಟ್ಟೆ ರೋಗ ಇದ್ದರೆ ತೆಗೆದಾಕಬೇಕು. ಒಣಗಿದ ಎಲೆಗಳನ್ನು ತೆಗೆದ ನಂತರ ಥ್ರಿಪ್ಸ್ ಕೀಟಕ್ಕೆ ಸಿಂಪಡಣೆ ಮಾಡಬೇಕು. ಅಂದ್ರೆ ಗಿಡಗಳಲ್ಲಿ ಕಾಂಡಗಳಲ್ಲಿ ಒಣಗಿದೆಲ್ಲ ಇರುತ್ತೆ, ಅದನ್ನ ಥ್ರಾಶಿಂಗ್ ಅಂತಾರೆ. ಅದನ್ನ ತೆಗೆದ್ಬಿಟ್ಟು ಥ್ರಿಪ್ಸ್ ಇರುತ್ತೆ, ಕಜ್ಜಿ ಬಂದ್ಬಿಡುತ್ತೆ ಗಿಡದನ್ನ. ಆ ಹುಳಗಳನ್ನ ಕಂಟ್ರೋಲ್ ಮಾಡಿ ಪಿಪ್ರೋನಿಲ್ ಫೈವ್% SC 1 ml ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಮಾಡ್ಬೋದು. ಅಥವಾ ಒಂದು ಆರ್ಗ್ಯಾನಿಕ್ ಸ್ಪೈನೋಸೈಡ್ ಅಂತ ಇದೆ, ತುಂಬಾ ಕಾಸ್ಟ್ಲಿ, 45% SC ಅಂತಾರೆ. ಅದು 0.3 ml ನೀವು ಅದು 1 ಲೀಟರ್ ಹಾಕಿದ್ರೆ ತುಂಬಾ ಕಾಸ್ಟ್ಲಿ. ಸೊ 0.3 ಅಂದ್ರೆ 3 times ಕಡಿಮೆ ಆಗುತ್ತೆ, ಅಂದ್ರೆ 10 ಲೀಟರ್ ನೀರಿಗೆ 3 ml. ಹಾ, ಆ ಪ್ರಮಾಣದಲ್ಲಿ ಅಂದ್ರೆ 1 ಲೀಟರ್ ತಂದ್ರೆ ನೀವು ಬ್ಯಾರಲ್ ಆಗುತ್ತೆ ಆಲ್ಮೋಸ್ಟ್ 1.5 ಎಕರೆ ಅಷ್ಟು ಕವರ್ ಮಾಡಬಹುದು. ಇದು 0.3 ml, 1 ಲೀಟರ್ ನಲ್ಲಿ ಆಲ್ಮೋಸ್ಟ್ 1 ಎಕರೆ ಕವರ್ ಆಗುತ್ತೆ. 60 60 60 ಹಾಕೊಂಡು 10 ಎಕರೆ ಕವರ್ ಆಗುತ್ತೆ. ಆ ರೀತಿ ಸಿಂಪಡಣೆ ಮಾಡಬಹುದು, ಕಾಸ್ಟ್ಲಿ ಇದೆ. ಮತ್ತೆ ಕಾಯಿ ಕೊರಕ ಏನಾದ್ರೂ ಕಂಡ್ರೆ ಕ್ವಿನಾಲ್ಫಾಸ್ ಇದೆ, 2 ml/L. ನಾರ್ಮಲಿ ಪ್ರತಿ ಬ್ಯಾರಲ್ಗೆ 400 ml ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. 1/2 ಲೀಟರ್ ಹಾಕೊಳ್ತಾರೆ ಜನರಲ್ ಆಗಿ, ಅದು 220 ಲೀಟರ್ ಎಲ್ಲ ಇರುತ್ತೆ ಅಂತಾರೆ. ಸೊ ಅಷ್ಟು ಹಾಕೊಂಡು ಸಿಂಪಡಣೆ ಮಾರ್ಚಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಕಜ್ಜಿಕಾಯಿ ಬರಲ್ಲ, ಮಾರ್ಚಲ್ಲಿ ಮಾಡದೇ ಇದ್ರೆ ಕಾಯಿ ಬಂದ್ಮೇಲೆ ಕಜ್ಜಿಕಾಯಿ ಆಗುತ್ತೆ, ಅಲ್ಲಿವರೆಗೂ ಗೊತ್ತು ಆಗೋದಿಲ್ಲ. ನಾವು ಯಾವಾಗ್ಲೂ ಹೇಳೋದು ಮಾರ್ಚ್ ಏಪ್ರಿಲ್ ನಲ್ಲಿ ಹುಳಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಏಲಕ್ಕಿಯಲ್ಲಿ, ಇಲ್ಲ ಕಜ್ಜಿಕಾಯಿ ಹೋಗಿ ಮಾರ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ತೋಟದಲ್ಲೆಲ್ಲ ಬರೀ ಕಜ್ಜಿಕಾಯಿ ಅಂತ. ಸೊ ಅದೇಕೆ ಏನಾಗುತ್ತೆ ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಅವ್ರೇನು ಮಾಡಿರಲ್ಲ, ಬೇರೆ ಕೆಲಸ ಇರುತ್ತೆ, ಕಾಫಿ ಕುಯ್ಯೋದು ಆಗಿರೋ ಕೆಲಸಗಳಲ್ಲೆಲ್ಲ ನಿಯಂತ್ರಣ ಆಗ್ಬಿಟ್ಟಿರ್ತಾರೆ, ಏಲಕ್ಕಿ ತೋಟಕ್ಕೆ ಗಮನ ಕೊಡೋದಿಲ್ಲ. ಏಲಕ್ಕಿಯಲ್ಲಿ ಯಾರು ಆದಾಯ ಬರುತ್ತೆ ಅವ್ರು ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಕೆಲವರು ಯಾವುದು ಆದಾಯ ಬರುವುದಿಲ್ಲ, ಕಡಿಮೆ ಬೆಳೀತಾರೆ, ಅವರೆಲ್ಲ ಮಾಡ್ತಾ ಇಲ್ಲ. ಇದನ್ನ ಮಾಡಿದ್ರೆ ಕಜ್ಜಿಕಾಯಿಯನ್ನ ಮ್ಯಾನೇಜ್ ಮಾಡಬಹುದು. ಏಪ್ರಿಲ್ ನಲ್ಲಿ ತಿರ್ಗಾ ನೀರು ಕೊಟ್ಕೊಂಡು ಮುಂದುವರ್ಸ್ಕೋಬೇಕು, ಕಟ್ಟೆ ಪೀಡಿತ ಗಿಡಗಳನ್ನು ತೆಗೆದಾಕ್ಬೇಕು, ಒಣಗಿದ ಎಲೆ ಮೇಲೆ ಥ್ರಿಪ್ಸ್ ಕಂಡ್ರೆ ಅದನ್ನ ತಿರ್ಗಾ ಸಿಂಪಡಣೆ ಮಾಡಿ. ಮಾರ್ಚ್ ಏಪ್ರಿಲ್ ನಲ್ಲಿ ಬಹಳ ಮುಖ್ಯ. ಇನ್ನೇನು ಮೇ ನಲ್ಲಿ ನೀರು ಕೊಟ್ಕೊಂಡಿರ್ಬೇಕು. ಎರಡನೇದು ಕಟ್ಟೆ ಗಿಡ ಇದ್ರೆ ತೆಗಿಬೇಕು. ನಾರ್ಮಲಿ ತಿಂಗಳು ತಿಂಗಳಿಗೆ ಸರ್ವೆ ಮಾಡಿ ಅಂತೀವಿ, ಕಟ್ಟೆ ಇದ್ರೆ ತೆಗಿಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಸ್ಪ್ರೆಡ್ ಹಾಕೊಂಡು 2 to the power of n ಸಿಸ್ಟಮ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ, ಅದು ಸ್ಪ್ರೆಡ್ ಆಗಿ ತೋಟ ಎಲ್ಲ ಕಟ್ಟೆ ಆಗ್ಬಿಡುತ್ತೆ. ಅದರಿಂದ ಅದನ್ನ ಸರ್ವೆ ಮಾಡಿ ತೆಗಿರಿ ಅಂತೀವಿ. ಒಂದು ತೋಟಕ್ಕೆ ಒಂದು ನಾರ್ಮಲಿ 1 kg ಒಂದು ಗಿಡಕ್ಕೆ ಮಣ್ಣಿನ ರಸಸಾರ ನೋಡಿಕೊಂಡು, ಅದು 5 ಕಡಿಮೆ ಇರಬಾರ್ದು, ಅದಕ್ಕಿಂತ ಜಾಸ್ತಿ ಇರೋದು ನೋಡ್ಕೋಬೇಕು. 1 kg ಕೊಟ್ಟರೆ ಸಾಕಾಗುತ್ತೆ. ಹೊಸದಾಗಿ ನಾಟಿ ಮಾಡುವ ಪ್ರದೇಶಗಳಲ್ಲಿ ಗುಂಡಿ ತೆಗಿಬೇಕು. ನಾರ್ಮಲಿ ಏನು ಹೇಳ್ತವೆ ಅಂದರೆ 1.5 ಅಡಿ 1.5 ಅಡಿ ತೆಗಿರಿ ಅಂತವೆ. ಸೊ ಈಗ ಮೈಸೂರು ಟೈಪು ಅಂದರೆ ನೆಲ್ಲೆಹಾನಿ ಅದೆಲ್ಲ ನೆಡುವಂಥವ್ರು 3 ಅಡಿ 3 ಅಡಿ 3 ಅಡಿ ತೆಗಿಬೇಕು ಗುಂಡಿ, ಅಥವಾ 2.5 ಅಡಿ 2.5 ಅಡಿ ಒಂದು ಸ್ವಲ್ಪ ದೊಡ್ಡ ಗುಂಡಿ ತೆಗಿಬೇಕು. ಅದಕ್ಕೆ 3 meters 3 meters ಅಂತರ, ಅದಕ್ಕೆ ಚೆನ್ನಾಗಿ ಬೆಳೆಯೋರಿಗೆ 12 ಅಡಿ ಬೇಕು ಒಂದು ಗಿಡದಿಂದ ಗಿಡಕ್ಕೆ, ಸುಮಾರು ಬೆಳೆಯೋರಿಗೆ 10 ಅಡಿ 10 ಅಡಿ ಸಾಕು. ಮಲಬಾರ್ ತಳಿಗಳಾದ್ರೆ 2 meters 2 meters ಅಥವಾ ಒಂದು 6.5 ರಿಂದ 7 ಅಡಿ 7 ಅಡಿ ಅಂತರದಲ್ಲಿ ನಾವು ಗುಂಡಿಗಳನ್ನು ಮಾಡಿಕೊಂಡು ಅದು 1.5 ಅಡಿ 1.5 ಅಡಿ ಗುಂಡಿ ತೆಗಿಬೇಕು. ಗುಂಡಿಗೆ ಏನಾಕ್ಬೇಕು ಅಂತ ಹೇಳಿದ್ರೆ ಅದು ಮೇಲ್ಮಣ್ಣನ್ನು ಹಾಕಿ, ಒಂದಷ್ಟು ಕಾಂಪೋಸ್ಟ್ ಇದ್ರೆ ಕಾಂಪೋಸ್ಟ್ ಹಾಕಿ, ನೀಮ್ ಕೇಕ್ ಇದ್ರೆ ನೀಮ್ ಕೇಕ್ ಹಾಕಿ, ಟ್ರೈಕೋಡರ್ಮ ಹಾಕಿ ಮುಚ್ಕೋಬೇಕು. ಸೊ ನೆಡಬೇಕಾದ್ರೆ ಒಂದು ಸ್ವಲ್ಪ ನೀವು ಪೋರೇಟು ಅಥವಾ ನೆಮಟಿಸೈಡ್ಸ್ ಅಂಥದ್ದನ್ನು ಹಾಕ್ಬಿಟ್ಟು ಹುಳಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನ ನೆಡಬೇಕಾದಾಗ. ಸೊ ಬಟ್ ಆ ಗುಂಡಿಯನ್ನು ನೀವು ಮೇನಲ್ಲಿ ರೆಡಿ ಮಾಡ್ಕೊಂಡಿದ್ರೆ ಒಳ್ಳೇದು. ಅಂದರೆ ತೋಟದಲ್ಲಿ ನೆರಳು ನಿಯಂತ್ರಣ ಮಾಡ್ಕೊಬೇಕು, ಸ್ವಚ್ಛ ಮಾಡ್ಕೊಬೇಕು, ಕಳೆ ತೆಗೆದಿರ್ಬೇಕು, ಮಾರ್ಕ್ ಮಾಡ್ಕೊಬೇಕು, ಮತ್ತೆ ಗುಂಡಿ ಹೊಡಿಬೇಕು, ಗುಂಡಿ ತುಂಬಿಸಿರ್ಬೇಕು, ಮತ್ತೆ ಏನೇನು ಬೇಕೋ ಅದನ್ನು ಬೇಕಾದ್ರೆ ಹಾಕಿ ತುಂಬಿಸಿ ಇಟ್ಟುಕೊಂಡಿದ್ರೆ ನೆಕ್ಸ್ಟ್ ನೆಡಬೇಕಾದಾಗ ನೆಡಬಹುದು, ಜೂನ್ ತಿಂಗಳಲ್ಲಿ ನೆಡಬಹುದು. ಹಾ, ಮೇನಲ್ಲಿ ರೆಡಿ ಇದ್ರೆ. ನಮ್ಮ ರೈತರು ಏನ್ ಮಾಡ್ತವೆ ಅಂದ್ರೆ ಗಿಡ ತಂದ್ಬಿಟ್ಟು ಆಮೇಲೆ ಗುಂಡಿ ಹೊಡಿಯೋಕೆ ಹೋಗ್ತೇವೆ, ಅವಾಗ ಮಳೆನೂ ಶುರುವಾಗಿರುತ್ತೆ. ಸೊ ಅದಕ್ಕೇನೆ ಅದೇ ಗುಂಡಿಗೆ ನೆಟ್ಬಿಟ್ಟು ಕೆಲವು ಟೈಮಲ್ಲಿ ಕೊಳೆ ಜಾಸ್ತಿ ಬರುತ್ತೆ, ಗುಂಡಿ ತುಂಬಿದ್ಮೇಲೆ ಇಳಿಯುತ್ತೆ, ತಿರ್ಗಾ ಮಣ್ಣಾಕ್ಬೇಕು, ಆಮೇಲೆ ನೆಟ್ರೆ ಏನೋ ಆಗೋದು ಕಡಿಮೆ. ಮತ್ತೆ ನೀರು ಸಣ್ಣ ಚರಂಡಿ ಮಾಡಿಕೊಟ್ರೆ ಇಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು. ಮುಖ್ಯ ಬೆಳೆ ಆಗದೇ ಇರೋದ್ರಿಂದ ಇವತ್ತು ನೆಡಬೇಕು ಅಂದರೆ ತರ್ತಾ ಇದ್ದಾರೆ, ನೆಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಅದು ಗುಂಡಿ ಇಳಿದು ಬಿಡುತ್ತೆ ನೆಟ್ಟಿದ ಜೊತೆಯಲ್ಲಿ, ಅವಾಗ ಅಲ್ಲೇ ಹೋಗಿ ನೀರು ನಿಲ್ಲುತ್ತೆ, ನೀರಿನಿಂದ ಕೊಳೆ ಬರುತ್ತೆ. ಅವತ್ತಿಗೆ ಏನು ಹೇಳ್ತಾರೆ, ಮಳೆಗಾಲದಲ್ಲಿ ಗುಂಡಿ ನೆಡಬಾರ್ದು ಸರ್ ಅಂತ. ನಮ್ಮ ವಿಜ್ಞಾನಿಗಳಿಗೆ ನಾನೇ ಹೇಳ್ತಾ ಇದ್ದೀನಿ, ಮಳೆಗಾಲದಲ್ಲೇ ನಡೆಯಪ್ಪ, ಯಾಕೆಂದರೆ ಮಳೆ ನಿಂತ್ಮೇಲೆ ನೆಟ್ಟರೆ ನೀರು ಹಾಕೋದು ಭಾರಿ ಕಷ್ಟ. ಮತ್ತು ನಾವು ಇತ್ತೀಚೆಗೆ ಕಂದುಗಳನ್ನು ನೆಡ್ತಾ ಇದ್ದಾವೆ, ಕಂದುಗಳು ಮಳೆ ಇಲ್ಲದೆ ಇದ್ರೆ ಒಣಗೇ ಹೋಗ್ಬಿಡ್ತವೆ. ಅದು ಬೇರೆ ಬರೋಕ್ಕೆ 1 ತಗೊಳ್ಳೋದು ಹಂಗೋ ಹಿಂಗೋ, 15-20-30 ಹೊಸ ಬೇರೆ ಬರಬೇಕು. ಬ್ಯಾಗಿಂದ ನೆಟ್ಟರೆ ಪರವಾಗಿಲ್ಲ, ತಾಯಿ ಗುಣಗಳು ಇರೋದಿಲ್ಲ, ವ್ಯತ್ಯಾಸ ಇದೆ, ಅದರಿಂದ ನೆಡಬೇಡಿ ಅಂತವೆ. ಬಟ್ ಕಂದು ನೆಡೋದ್ರಿಂದ ನನ್ನ ಪ್ರಕಾರ ಜೂನ್ 15 ಮೇಲೆ ಒಂದು ಜುಲೈ 15 ನೆಟ್ಬಿಟ್ಟು ಸ್ವಲ್ಪ ನೀರು ನಿಲ್ದಂಗೆ ನೋಡಿಕೊಂಡ್ರೆ 90% ಸರ್ವೆ ಆಗುತ್ತೆ. ಒಂದು 10% ಕೊಳೆ ಬಂದು ಹೋದರೂ ಸೆಪ್ಟೆಂಬರ್ನಲ್ಲಿ ತಿರುಗಾ ನೆಟ್ಕೋಬಹುದು. ಸೊ ತೋಟದಲ್ಲಿ ಗ್ಯಾಪನ್ನು ಉಳಿಸ್ಕೊಂಡಂಗೆ ನೋಡ್ಬೋದು. ಅದು ಗಿಡ ನೆಡೋದು ಮೇನಲ್ಲಿ. ಸೊ ಮೇನಲ್ಲಿ ತೋಟಗಳಲ್ಲಿ ಗಿಡ ನೆಡೋದೊಂದು ಇರುತ್ತೆ, ಮತ್ತು ತೋಟದ ನಿರ್ವಹಣೆಯಲ್ಲಿ ಒಂದು ಬೋರ್ಡೋ ಹೊಡ್ಕೋಬೇಕಾಗುತ್ತೆ ಎಲೆ ಕೊಳೆ ನಿಯಂತ್ರಣಕ್ಕೆ, ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚಿಂಗ್ ಮಾಡಬೇಕಾಗುತ್ತೆ. ಇದು ರೈಸೋಮ್ ರಾಲ್ ರೋಗ ಬರ್ದಂಗೆ, ಮತ್ತೆ ನೀರ್ ನಿಲ್ದಂಗೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ಮೇನಲ್ಲಿ ಕ್ಲೀನ್ ಮಾಡ್ಕೊಬೇಕು. ಮೇನಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಜೂನ್ ಅಲ್ಲಿ ತುಂಬದ ಮೇಲೆ ಹೋಗಿ ಕ್ಲೀನ್ ಮಾಡಿದ್ರೆ ಆಗ್ಲೇ ರೋಗ ಬಂದಿರುತ್ತೆ. ಅಟ್ ಲೀಸ್ಟ್ ಮೇ ಜೂನ್ ಅಲ್ಲಿ ಕ್ಲೀನ್ ಆಗಿದ್ರೆ ಇದು ಬರೋದು ಕಡಿಮೆ. ಸೊ ಅದೇ ತರ ಮೇನಲ್ಲಿ ಒಂದು ಇನ್ಸೆಕ್ಟಿಸೈಡ್ ಸುದ ಸ್ಪ್ರೇ ಮಾಡ್ಕೊಬಹುದು ಥ್ರಿಪ್ಸ್ ಬರ್ದಂಗೆ, ಸ್ಪೈನೋಸೈಡ್ ಮತ್ತೆ ಪಿಪ್ರೋನ್ ಇಲ್ಲಿದೆ, ಇದು ಯಾವ್ದಾದ್ರು ಒಂದು ಕೀಟನಾಶಕವನ್ನು ಅಲ್ಲೇ ತೆಗೆದು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ಬಟ್ ಮಾಡಬೇಕು ಅಂತ ಮನಸ್ಸಿರ್ಬೇಕು. ಇಲ್ಲಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಕೀಟ ನಿರ್ವಹಣೆ ಬಹಳ ಮುಖ್ಯವಾದ ಕೆಲಸ, ಇಲ್ಲಾಂದ್ರೆ ಕಜ್ಜಿಕಾಯಿ ಬರುತ್ತೆ, ಮಾರ್ಕೆಟ್ಗೆ ಹೋದಾಗ ಬೇಜಾರಾಗುತ್ತೆ, ಅವನು 50 ರೂಪಾಯೋ 100 ರೂಪಾಯೋ 200 ರೂಪಾಯೋ ಕಡಿಮೆ ಕೊಡ್ತಾನೆ ಅವತ್ತು ರೇಟ್ಗಿಂತ, ಅದು ಬೇಜಾರಾಗುತ್ತೆ. ಅದು ಬೇಡ ಅಂತ ಹೇಳಿದ್ರೆ ಈ ಮಾರ್ಚ್ ಏಪ್ರಿಲ್ ಮೇನಲ್ಲಿ ತೋಟಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡ್ರೆ ಕೀಟ ನಿರ್ವಹಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಜೂನ್ನಲ್ಲಿ ಏನಾಗುತ್ತೆ ಅಂತ ಹೇಳಿ ಗಿಡ ನೆಡ್ಲಿಕ್ಕೆ ಶುರು ಮಾಡಿ ಅಂತವೆ, ರಸಗೊಬ್ಬರ ಹಾಕೊಬೇಕು, ಕಾರ್ಬೋಫ್ಯೂರಾನು ಅಥವಾ ಪ್ಯೂರಾನು, ಮತ್ತೆ ಇತ್ತೀಚೆಗೆ ಏನಾಗಿದೆ ಈ ಕೆಮಿಕಲ್ಸ್ಗಳೆಲ್ಲ ಬ್ಯಾನ್ ಆಗಿದಾವೆ, ಸೊ ಅದರಿಂದ ಈಗ ಕೆಲವು ಪ್ಲೂರೋಫೈರಮ್ ಅಂತೇಳಿ ವೆಲಂ ಪ್ರೈಮ್ ಅಂತ ಮಾರ್ತಾರೆ, ಅದು 1 ml/L ಒಂದು 3 ಲೀಟ್ರ್ ಉಂಡಿಗೆ ಹಾಕೊಂಡ್ರೆ ನೆಮಟೋಡ್ಸು ಬೇರು ಗಂಟು ಹುಳುಗಳನ್ನು ನಿಯಂತ್ರಣ ಮಾಡ್ಕೊಬೋದು, ಅಥವಾ ಬೇವಿನ ಹಿಂಡಿ ಹಾಕೋಬಹುದು. ಮತ್ತೆ ಒಂದು 100 ಗ್ರಾಮ್ ರಾಕ್ ಪ್ಯಾಸ್ಟ್ ಇಟ್ಟು 50 ಗ್ರಾಮ್ ಬೇವಿನ ಹಿಂಡಿ, ಒಂದು 15 ಗ್ರಾಮ್ ಕಾರ್ಬೋಫ್ಯೂರಾನು, ಸಾವಯವ ಗೊಬ್ಬರ ಒಂದು 15 kg, ಮೇಲ್ಮಣ್ಣು ಇದೆಲ್ಲ ಹಾಕಿ ಗುಂಡಿಯನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಒಂದು 6 ತಿಂಗಳು ಸಪೋರ್ಟ್ ಮಾಡುತ್ತೆ. ಗುಂಡಿಲಿ ಹಾಕಿರೋ ವಸ್ತುಗಳು ಏನು ಹಾಕದೇ ಇದ್ರೆ ನೀವು 30 ದಿನಕ್ಕೆ ಒಂದು ಸ್ವಲ್ಪ ಗೊಬ್ಬರ ಕೊಡಬೇಕು. 30 ದಿನಕ್ಕೆ 30 ಗ್ರಾಮ್ ಕೊಡಿ, 40 ದಿನಕ್ಕೆ 40 ಗ್ರಾಮ್ ಕೊಡಿ, 50 ದಿನಕ್ಕೆ 50 ಗ್ರಾಮ್ NPP ಮಿಕ್ಸರ್ ಕೊಟ್ಟರೆ ತೋಟ ಚೆನ್ನಾಗಿ ಬರುತ್ತೆ. ಮತ್ತೆ ಏನ್ ಗೊತ್ತಾ, ನೆಟ್ ಗಿಡ ಆ ವರ್ಷ ಕವರ್ ಆಗ್ಬೇಕು ತೋಟ, ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಈ ಏಲಕ್ಕಿ ಬೆಳೆಯೋದೇ ದೊಡ್ಡ ಕೆಲಸಪ್ಪ, ಬರೀ ಕೀಟ ಬರುತ್ತೆ, ಬರೀ ಕಳೆ ಬರುತ್ತೆ, ಕಳೆ ಹೊಡೆದು ಸಾಕಾಯ್ತು, ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಹಿಂದೆ ಎಲ್ಲ ಏನಾಗ್ತಾ ಇದ್ದು ನೆಟ್ರೆ ಬಂದ್ಬಿಡ್ತಾ ಇತ್ತು, ಇತ್ತೀಚೆಗೆ ನೆಟ್ರೆ ಬರ್ತಾ ಇಲ್ಲ, ಅದರಿಂದ ಅದಕ್ಕೆ ನ್ಯೂಟ್ರಿಯೆಂಟ್ ಬೇಕಿ ಕೊಡಬೇಕಾಗತ್ತೆ. ಸೊ ಕಾಂಪೋಸ್ಟ್ ಕೊಡೋಕ್ಕಾದ್ರೆ ಕಾಂಪೋಸ್ಟ್ ಕೊಡೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ. ಸೊ ಅದರಿಂದ ನ್ಯೂಟ್ರಿಯೆಂಟ್ ಕೊಟ್ಬಿಟ್ಟು ನಿಮ್ಮ ತೋಟಗಳನ್ನು ಕವರ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ಆರ್ಗ್ಯಾನಿಕ್ ವ್ಯವಸ್ಥೆ ಇದ್ರೆ ಕುಡಿ, ಜೀವಾಮೃತ ಕೊಡ್ಬೋದು, ಕಾಂಪೋಸ್ಟ್ ಸ್ಲರಿ ಕೊಡ್ಬೋದು, ಎಲ್ಲ ಕೊಟ್ಟು ಒಟ್ಟು ಮೊದಲನೇ ವರ್ಷ 2 ಮೀಟರ್ ದೂರದಲ್ಲಿ ನೆಟ್ಟಿದ್ರೆ ತೋಟ ಕವರ್ ಆಗಬೇಕು. ಅಂದ್ರೆ ಗಿಡಗಳು ಚೆನ್ನಾಗಿ ಬೆಳೆದು ವ್ಯಾಪಿಸ್ಕೋಬೇಕು, ವ್ಯಾಪಿಸ್ಕೋಬೇಕು, ಕಳೆ ಬರಬಾರ್ದು. ಎರಡನೇ ವರ್ಷ ಕಳೆ ಇರಬಾರ್ದು ತೋಟದಲ್ಲಿ. ಆದ ರೀತಿ ಅಲಕ್ಕಿ ಬೆಳೆದ್ರೆ ಸಕ್ಸಸ್, ಲಾಭದಾಯಕನೂ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ, ಖುಷಿ ಆಗುತ್ತೆ, ಕೆಲಸ ಜಾಸ್ತಿ ಮಾಡ್ತೀವಿ, ಮತ್ತೆ ಇಳುವರಿನೂ ಜಾಸ್ತಿ ಬರುತ್ತೆ. ಯಾವಾಗ ನಮಗೆ ಅದು ಬರುವುದಿಲ್ಲ, ಎರಡನೇ ವರ್ಷದ ಕವರ್ ಆಗುದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ಈಗಾಗಲೇ ತೋಟಗಳಲ್ಲಿ ಗೊಬ್ಬರದ ನಿರ್ವಹಣೆ ಮಾಡ್ಕೊಬೇಕಾಗುತ್ತೆ. ಸೊ 37.5 75 kg NPK ಪ್ರತಿ ಹೆಕ್ಟರ್ ಮಳೆ ಆಶ್ರಿತ ತೋಟಗಳಿಗೆ ಕೊಡಬೇಕಾಗುತ್ತೆ. ಒಂದು 5 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಅಥವಾ ಕಾಂಪೋಸ್ಟ್ ಕೊಡಬೇಕು. ಸೊ ಗೊಬ್ಬರ ಅಂತ ಹೇಳಿದಾಗ ನಾವು ನಾರ್ಮಲಿ ಏನ್ ಹೇಳ್ತೇವೆ ಅಂದ್ರೆ ಒಂದು 2 ಬ್ಯಾಗ್ ಯೂರಿಯಾ, 3 ಬ್ಯಾಗು ಅಥವಾ 4 ಬ್ಯಾಗು ರಾಕ್ ಪಾಸ್ಪೇಟು, ಒಂದು 3 ಬ್ಯಾಗು ಪೊಟ್ಯಾಶ್ ಮಿಕ್ಸರ್ ಅನ್ನ ಕೊಡುವುದು. ಸೊ DAP ಆದ್ರೆ ಒಂದು 2 ಬ್ಯಾಗ್ ಯೂರಿಯಾ, 2 ಬ್ಯಾಗು DAP, 3 ಬ್ಯಾಗು ಪೊಟ್ಯಾಶ್ ಮಿಕ್ಸರ್ ಹಾಕಿದ್ರೆ DAP ಅಲ್ಲಿ P ಜಾಸ್ತಿ ಇರುತ್ತೆ. ಸೊ ಒಂದು 2 ಬ್ಯಾಗು 3 ಬ್ಯಾಗು ಮಿಕ್ಸರು, 6 ಬ್ಯಾಗು ಮಿಕ್ಸರ್ ಮಾಡಿ ತೋಟಕ್ಕೆ ಹಾಕೊಂಡು ಹೋದ್ರೆ ಒಂದು ಗಿಡಕ್ಕೆ 150-300 ಗ್ರಾಮ್ ಅಷ್ಟು ಕೊಡಬಹುದು. ಸೊ ಗೊಬ್ಬರದ ಪ್ರಮಾಣದಲ್ಲಿ ಗಿಡ ನೋಡ್ಕೊಂಡು ಕೊಡೋದು ಒಳ್ಳೇದು. ಮಳೆ ಆಶ್ರಿತ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಮಾಡಿಕೊಂಡು ಬೇಗ ಕವರ್ ಮಾಡ್ಕೊಳ್ಳೋದು ಒಳ್ಳೇದು. ಇಷ್ಟು ಗೊಬ್ಬರದ ನಿರ್ವಹಣೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆಗೆ, ಅದ್ರ ಜೊತೆಗೆ ISR ಕಾರ್ಡಮಮ್ ಸ್ಪೆಷಲ್ಲು, ಅದು 1 kg 200 ಲೀಟ್ರು, 5 g/L ಅಂತೀವಿ, ಪ್ಲಸ್ 19 ಆಲ್ 1 kg, 1 kg ಹಾಕ್ಬಿಟ್ಟು ಸಿಂಪಡಣೆ ಮಾಡ್ಕೊಂಡ್ರೆ ಪಿಳ್ಳೆಗಳು ಬೇಗ ಬರ್ತವೆ. ಇಳುವರಿಯಲ್ಲಿ 15-20% ಇಳುವರಿ ಜಾಸ್ತಿ ಆಗುತ್ತೆ ವರ್ಷಕ್ಕೆ 2 ಸಾರಿ, ಜೂನ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 2 ಮಾಡಿದ್ರೆ ಕ್ವಾಲಿಟಿನೂ ಸಿಗುತ್ತೆ, ಸೈಜ್ ಚೆನ್ನಾಗುತ್ತೆ. ಸೊ ಕೊಳೆ ರೋಗ ಪ್ರದೇಶಗಳಲ್ಲಿ ಅಂದ್ರೆ ನೆರಳು ಜಾಸ್ತಿ ಇರೋ ಪ್ರದೇಶಗಳಲ್ಲಿ ಬೋರ್ಡ್ ಹೊಡ್ಕೊಬೇಕು, ಕಟ್ಟೆ ಏನಾದ್ರು ಇದ್ರೆ ತೆಗಿಬೇಕು, ಮತ್ತೆ ಕಾಲುವೆಗಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು, ಮತ್ತೆ ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚಿಂಗು ಆಗಿರ್ಬೇಕು. ಮೇನಲ್ಲಿ ಮಾಡಲಿಲ್ಲ ಅಂದ್ರೆ ಜೂನ್ ಅಲ್ಲಿ ಆದ್ರೂ ಮಾಡಬೇಕು. ಮಳೆ ಬರ್ತಾ ಇರುತ್ತೆ ಕೊಳೆ ರೋಗ ಪ್ರದೇಶಗಳಿದ್ದಾಗ ಅದನ್ನ ಮಾಡ್ಕೊಬೇಕು. ಜುಲೈನಲ್ಲಿ ಹೇಗೇನಾಗುತ್ತೆ, ಕಟ್ಟೆ ಗಿಡಗಳನ್ನು ಇದ್ರೆ ತೆಗಿಬೇಕಾಗುತ್ತೆ. ಆಗಸ್ಟ್ ನಲ್ಲೂ ಸುದ ಕಟ್ಟೆ ಗಿಡ ಇದ್ರೆ ಮಂತ್ಲಿ ಸರ್ವೆ ಮಾಡ್ಬೇಕಂತ ಇದೆ. ಸೊ ಇತ್ತೀಚೆಗೆ ಕಡಿಮೆ ಅಂದ್ರೆ ಇವೆಲ್ಲ ಏಲಕ್ಕಿ ಅಷ್ಟು ಜೋರಾಗಿ ಯಾರು ಬೆಳೀತಾ ಇಲ್ಲ. ಸೊ ಹಿಂದೆ ಏನಾಗ್ತಾ ಇತ್ತು, ಸುಮ್ಗೆ ನೆಟ್ ಬಿಟ್ಬಿಡೋರು, ಅದರಿಂದ ಕಡೆ ಜಾಸ್ತಿ ಬರೋದು. ಈ ವರ್ಷ ಅಷ್ಟಿಲ್ಲ, ಕಡಿಮೆ ಆಗಿದೆ. 1% ಬೋರ್ಡೋ ದ್ರಾವಣವನ್ನ ಸಿಂಪಡಣೆ ಮಾಡ್ಕೋಬೇಕು ಆಗಸ್ಟ್ನಲ್ಲಿ. ಮತ್ತೆ ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚಿಂಗ್ ಇದ್ರೆ ಬೇರು ಕೊಳೆಗೆ ಮತ್ತೆ ಎಲೆ ಕೊಳೆಗೆ. ಸೊ ಎಲೆ ಚುಕ್ಕೆ ರೋಗ ಏನಾದ್ರು ಕಂಡ್ರೆ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಸಮ್ ಮಿಶ್ರಣವನ್ನ ಸಿಂಪಡಣೆ ಮಾಡಬಹುದು. ಸೊ ಬಲಿತ ಕಾಯಿಗಳನ್ನ ಕೊಯ್ಲು ಪ್ರಾರಂಭಿಸಬಹುದು. ಆಗಸ್ಟ್ ನಲ್ಲಿ ಪ್ರಾರಂಭ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಶುರು ಆಗ್ಬಿಡುತ್ತೆ. ಚರಂಡಿಗಳನ್ನ ಸ್ವಚ್ಛ ಮಾಡ್ಕೊಂಡಿರ್ಬೇಕು ಸೆಪ್ಟೆಂಬರ್ ಮಳೆಗೆ, ಕಳೆ ತೆಗಿಬಹುದು. ಮತ್ತೆ ಒಣಗಿದ ಎಲೆಗಳನ್ನು ತೆಗೆದ್ಬಿಟ್ಟು

ಬಟ್ ನಮ್ಮ ಮೈಸೂರು ಟೈಪ್ಸ್ಗೆ ಮಾರ್ಕೆಟಲ್ಲಿ ಸರ್ವೆ ಮಾಡ್ತಿದ್ದಾರೆ. ನಾವು ಕರ್ನಾಟಕದಲ್ಲಿ ಏಲಕ್ಕಿ ಬೆಳೀತಿದ್ದೀವಿ, ಅದರಲ್ಲಿ ಕೀಟನಾಶಕದ ಅಂಶಗಳಿಲ್ಲ, ಕಡಿಮೆ ಎಕ್ಸೆಪ್ಟ್ ನಾವು ನೆಲ್ಲೆಯನ್ನು ಬಿಟ್ಟರೆ ಬೇರೆದರಲ್ಲೆಲ್ಲ ಕೀಟನಾಶಕ ಅಂಶಗಳು ಕಡಿಮೆ. ಇವಕ್ಕೆ ಸ್ಪ್ರೇನು ಮಾಡಲ್ಲ, ಎರಡು ಮೂರು ಸ್ಪ್ರೇ ಮಾಡಿಕೊಂಡು ಬೆಳೀತಿರ್ತಾರೆ. ಜಾಸ್ತಿ ಇಳುವರಿ ಬರಲಿಲ್ಲ ಅಂದರೆ ಲಾಭ ಅಲ್ಲ. ಇದರಲ್ಲೂ ಮಾಡ್ಬೋದು, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಸ್ವಲ್ಪ ಹೆಚ್ಚು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಎರಡು ಎಕರೆ ಮಾಡಬೇಕು ಈ ವರ್ಷ, ಒಂದು ಎರಡು ವರ್ಷ ಬಿಟ್ಟು ಇನ್ನೊಂದು ಎರಡು ಎಕರೆ ಮಾಡಬೇಕು. ಸೊ ಹೊಸ ಬೆಳೆನೂ ಬರ್ತಿರ್ಬೇಕು, ಹಳೆ ಬೆಳೆ ಎರಡು ಎಕರೆ ಮೇಲೆ ಇರಬಾರ್ದು. ಒಂದು 10 ಎಕರೆ ಇರೋನು ಒಂದೊಂದು ಎಕರೆ ಮಾಡ್ಕೊಂಡು ಹೋದರೆ ಸಾಕು, 5 ಎಕರೆ ಏಲಕ್ಕಿ ಸಾಕು. ವರ್ಷ ಒಂದು ಎಕರೆನೇ ಹಾಕ್ಬೇಕು, ಒಂದೇ ಸರಿ 5 ಎಕರೆ ಹಾಕ್ಬಾರ್ದು. ಅವಾಗ ಏನಾಗುತ್ತೆ, ಇದು 1 ಎಕರೆ ಅದು 250-300 ಕೆಜಿ ಎರಡನೇ ವರ್ಷ ಕೊಡುತ್ತೆ. ತಾಳುಗಳು ನೆಡಬೇಕು, ತಳಿಗಳದ್ದು ಬೀಜದಿಂದ ನೆಡೋ ಬದಲು ತಾಳುಗಳು ತೊಗೊಂಡು ನೆಡಬೇಕು. ತಾಯಿ ಗಿಡ ತೊಗೊಂಡು ನೆಟ್ಟರೆ ಎರಡನೇ ವರ್ಷಕ್ಕೆ ಒಳ್ಳೆ ಬೆಳೆ ಆಗುತ್ತೆ, ಎರಡನೇ ವರ್ಷಕ್ಕೆ ಒಂದು ಬೆಳೆ ಆಗುತ್ತೆ, ಮೂರನೇ ವರ್ಷಕ್ಕೆ ಇನ್ನೊಂದು ನೆಟ್ಟಿರ್ತಾನೆ, ಅದರಲ್ಲಿ ಎರಡನೇ ವರ್ಷಕ್ಕೆ ಬಂದಿರುತ್ತೆ, ಅದರಲ್ಲಿ ಬೆಳೆ ಆಗುತ್ತೆ. ಅವಾಗ ಮೇಂಟೈನ್ ಆಗುತ್ತೆ. ಮತ್ತು ಈಗ ಇವರು ತಾಳುಗಳನ್ನು ತಿತ್ತು ಮಾರಲಿಕ್ಕೂ ಸುತ ಅವರು ವ್ಯವಸ್ಥೆ ಮಾಡ್ಕೊಬೇಕು. ಯಾರು ರೈತರು ಕೇಳಿದರೆ ಅದನ್ನು ಮಾರಿದರೂ ಅದ್ರ ದುಡ್ಡು ಬರುತ್ತೆ. ಒಂದು 200 ಗಿಡ ಜಾಸ್ತಿ ಹಾಕ್ಕೊಂಡಿದ್ದಾರೆ, ಅದನ್ನು ಮಾರಿದರೆ ಅವ್ರ ನೆಟ್ಟು ಖರ್ಚೆಲ್ಲ ಬರುತ್ತೆ. ಆ ರೀತಿ ಮಾಡಿದಾಗ ಏಲಕ್ಕಿ ಒಂದು ಲಾಭದಾಯಕ ಆಗುತ್ತೆ ಹೊರತು. ಸೊ ವ್ಯವಸ್ಥೆ ಅಂದರೆ ಬಿಸ್ನೆಸ್ ಥರ ಯೋಚನೆ ಮಾಡಬೇಕಾಗುತ್ತೆ. ತಾಳುಗಳನ್ನು ಮಾರಬೇಕು, ಅದು ತಾಳು ಬಳಸ್ಕೊಂಡಿರ್ಬೇಕು. ಏಲಕ್ಕಿ ರೇಟು ಚೆನ್ನಾಗಿದ್ದಾಗ ರೈತರು ಬರ್ತಾರೆ. ನಮ್ಮ ಕರ್ನಾಟಕಕ್ಕೆ ಒಂದು 3,000 ರೂಪಾಯಿ ಕೆಜಿ ಇರಬೇಕು. 2,000-3,000 ಇದ್ದರೆ ಏಲಕ್ಕಿ ಬೆಳೆಯೋರು ತುಂಬ ಜನ ಬರ್ತಾರೆ. 1,000 ರೂಪಾಯಿ 800 ರೂಪಾಯಿ ಎಲ್ಲ ಬಂದಾಗ ಪಾಪ ನಮಗೂ ಬೇಜಾರಾಗುತ್ತೆ. ಅದು ಅಷ್ಟು ಖರ್ಚಿಗೆ ಸರಿಯಾಗುವುದಿಲ್ಲ. ಬಟ್ ಏನಾಗುತ್ತೆ ಅಂದರೆ ಬೇರೆಯವರು ಏಲಕ್ಕಿಯನ್ನು ಚೆನ್ನಾಗಿ ಬೆಳೆಯೋದ್ರಿಂದ ಮಾರ್ಕೆಟು ಅಪ್ ಆ್ಯಂಡ್ ಡೌನ್ ಆಗ್ತಿರುತ್ತೆ. ಬಟ್ ನಮ್ಮ ಕರ್ನಾಟಕದ ಏಲಕ್ಕಿ ಬೆಳೆದರೆ ಉತ್ತಮ ಗುಣಮಟ್ಟದ ಏಲಕ್ಕಿ ಆಗುತ್ತೆ. ಮನೆಗೆ ಯೂಸ್ ಮಾಡ್ಲಿಕ್ಕಂತೂ ಭಾಳ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಅದು ಅಟ್ರಾಕ್ಷನ್ ಕಡಿಮೆ, ಕಲರ್ ಇಲ್ಲ, ಅದನ್ನು ಜನ ಮನೆಗೆ ಬಳಸ್ಬೋದು. ಆ್ಯಕ್ಚುಲಿ ಏಲಕ್ಕಿ ಅಂದರೆ ಬೀಜ ಕಪ್ಪಿರಬೇಕೇ ಹೊರತು ಮೇಲಿನ ಸ್ಕಿನ್ ಯಾರು ಯೂಸ್ ಮಾಡಲ್ಲ. ಜನರಲ್ಲಿ ತೆಗಿತಾರೆ ಮತ್ತು ಬೀಜ ತಗೊಳ್ತೀವಿ. ಬೀಜ ಕಪ್ಪಿರಬೇಕು, ಪರಿಮಳ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಏಲಕ್ಕಿ ಬೆಳೆಯೋದು. ಕಲರ್ಗೆ ಜನ ದುಡ್ಡು ಜಾಸ್ತಿ ಕೊಡೋದ್ರಿಂದ ಸ್ಪ್ರೇ ಮಾಡಿದ್ರೆ ಕಜಿಕಾಯಿ ಇರುತ್ತೆ, ಆವಾಗಲೂ ಸುತ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಜನ ರೇಟ್ ಕಡಿಮೆ ಆಗೋದ್ರಿಂದ ಜನಗಳು ಅದನ್ನು ಇಷ್ಟಪಡಲ್ಲ. ಆ್ಯಕ್ಚುಲಿ ಈಗಾಗಲೇ ಇನ್ಸೆಕ್ಟಿಸೈಡ್ ಜಾಸ್ತಿ ಮಾಡಿದರೆ ಅಂಥದ್ದು ಮಾರ್ಕೆಟಲ್ಲಿ ರಿಜೆಕ್ಟ್ ಆಗ್ತಿದೆ, ಅದು ರಫ್ತು ಮಾಡಕ್ಕೆ ಆಗದೇ ಇಲ್ಲ, ಅದು ಆಗೋದಿಲ್ಲ. ಡಿಸ್ಟ್ರಾಯ್ ಮಾಡ್ತಿಲ್ಲ, ಆ್ಯಕ್ಷನ್ ಮಾಡಲಿಕ್ಕೆ ಅಲೋ ಮಾಡ್ತಿಲ್ಲ. ಸೊ ಈ ರೀತಿ ಕೆಲವು ಕ್ರಮಗಳನ್ನು ತರ್ತಾ ಇದ್ದಾರೆ, ಕಲರ್ ಕೊಡ್ತಾರೆ. ಸೊ ಮತ್ತು ರೆಸಿಡ್ಯೂ ಇದ್ದರೆ ಅಲೋ ಮಾಡೋಲ್ಲ. ಸೊ ಮುಂದೆ ಒಂದು ಸ್ವಲ್ಪ ವರ್ಷಗಳಲ್ಲಿ ಇನ್ಸೆಕ್ಟಿಸೈಡ್ ಯೂಸು ಕಡಿಮೆ ಆಗುತ್ತೆ, ಅವಾಗ ಕರ್ನಾಟಕದ ಏಲಕ್ಕಿಗೆ ಬೆಲೆನೂ ಸಿಗುತ್ತೆ. ಗುಣಮಟ್ಟ ಚೆನ್ನಾಗಿದೆ, ಬೆಲೆ ಸಿಗ್ತಾ ಇಲ್ಲದೆ ಇರೋದ್ರಿಂದ ನಾವು ಹಿಂದೆ ಮುಂದೆ ನೋಡ್ತಿದ್ದಾವೆ. ಸೊ ಒಂದು ಒಳ್ಳೆ ಬೆಲೆ ಸಿಕ್ಕಿದಾಗ ಕರ್ನಾಟಕದ ರೈತರದ್ದು ಸುತ ಏಲಕ್ಕಿಯನ್ನು ಬೆಳೆದು ಆದಾಯ ಗಳಿಸ್ಕೋಬೋದು. ಇವತ್ತು ಏಲಕ್ಕಿಯನ್ನು ಜಾಸ್ತಿ ಬೆಳೆದರೆ ಆದಾಯ, ಕಡಿಮೆ ಬೆಳೆದರೆ ಇಲ್ಲ. ಬೆಳೀತಿದ್ದಾರೆ, ಕಡಿಮೆ ಬೆಳೆದ್ರಿಂದ ಆದಾಯ ಆಗ್ತಾ ಇಲ್ಲ. ಜಾಸ್ತಿ ಬೆಳೆ ವ್ಯವಸ್ಥೆ ಆಗಬೇಕು, ಅನಂತರ ಅದು ಆದಾಯ ಆಗುತ್ತೆ. ಕರ್ನಾಟಕದಲ್ಲೂ ಏಲಕ್ಕಿ ಬೆಳೆಯೋರು ಇದ್ದಾರೆ, ಬೇರೆ ಪ್ರದೇಶಗಳಲ್ಲಿ ಏಲಕ್ಕಿ ಬಂದಿದೆ. ಈಗ ಮಗ್ಗೆನಲ್ಲಿ 2,000-5,000 ಕೆಜಿ ಏಲಕ್ಕಿ ಬೆಳೆದಿಟ್ಕೊಂಡಿದ್ದಾರೆ. ಅದೇ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಏಲಕ್ಕಿಯನ್ನು ಬೆಳೀತಾ ಇದ್ದಾರೆ. ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಇರೋರು ಅದನ್ನು ಸುದ ಬೆಳಿಬೋದು. ರೈತ ಬಾಂಧವರೇ, ತಮಗೆ ಈ ಏಲಕ್ಕಿ ಬೆಳೆನಲ್ಲಿ ಇಡೀ ವರ್ಷ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9663692411. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9663692411. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಏಲಕ್ಕಿ ಬೆಳೆನಲ್ಲಿ ಇಡೀ ವರ್ಷ ಯಾವ್ಯಾವ ತಿಂಗಳಲ್ಲಿ ಏನೇನು ಕೃಷಿ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಪ್ರತಿ ತಿಂಗಳು ಏಲಕ್ಕಿ ಬೆಳೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ SJ ಅಂಕೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಯಿಂದ 27,500 ರೂಪಾಯಿಗಳು, ಅರಬಿಕಾ ಚೆರಿ 13,200 ರೂಪಾಯಿಯಿಂದ 15,600 ರೂಪಾಯಿಗಳು, ರೊಬೇಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,500 ರೂಪಾಯಿ, ರೊಬೇಸ್ಟಾ ಚೆರಿ 10,150 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಟಿಶರ್ಟಿಗೇರಿ ಒಗರೆ ಕಾರಳನ ಉಳುವಂಗಡ ಪೌತಿ ಕಾಮುಣಿ ತಿಮ್ಮಯ್ಯ ಅಂಗಡ ಪೊಣ್ಣು ಚೋಂದು ಚೋಂದಮ್ಮ ಅಂಗ ಇಂದು ಮರಣಪಟ್ಟಿತ್ತು. ಉಳುವಂಗಡ ದತ್ತ ಅಂಗಡ ಅವ್ವ 87 ಬೈತ್ರ ಚೋಂದು ಚೋಂದಮ್ಮ ಎಂಗಡ ತಾಮನೆ ಚೊಟ್ಟಂಗಡ ಆಖಿರಿ ಕಾರ್ಯ ನಾಳೆ ಪಲಕ 9:30 ಗಂಟೆಗೆ ಸ್ವಂತ ಮನೆಯಲ್ಲಿ. ಮೈಸೂರಿನ ಕುವೆಂಪು ನಗರದಲ್ಲಿ ವಾಸವಿದ್ದ ಪಾಕಮುಕ್ಕಾಟಿ ದಿವಂಗತ ಅಯ್ಯಪ್ಪ ಅವರ ಹಿರಿಯ ಮಗ ರಮೇಶ್ ಅವರು ಇಂದು ನಿಧನರಾದರು. 76 ವರ್ಷಪ್ರಾಯದ ಪಾಕಮುಕ್ಕಾಟಿ ರಮೇಶ್ ಅವರ ಅಂತ್ಯಕ್ರಿಯೆ ನಾಳೆ ಮೈಸೂರಿನಲ್ಲಿರುವ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಡಿವಾಣಿ ವೆಂಕಟೇಶ್. ಜೊಂಪೆನ ವಿವರ. ಕನ್ನಡ ಉಪಭಾಷೆಗಳಲ್ಲಿ ಒಂದಾದ ಅರೆಬಸ್ಸಿನ ಎಲ್ಲಾ ಕಡೆ ಪ್ರಚಾರ ಮಾಡಿಕೆ, ಸಿನಿಮಾ ನಾಟಕ ಹಂಗೆ ಕಿರುಚಿತ್ರಗಳ ನಿರ್ಮಾಣ ಕೆಲಸ ಜಾಸ್ತಿ ಹಾಕುತ್ತ ಕೊಡಗುಗೌಡ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಚೊಕ್ಕಾಡಿ ಎನ್ ಅಪ್ಪಯ್ಯವು ಹೇಳಿದವು. ಕರ್ನಾಟಕ ಅರೆಬಾಸೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡುಕಟ್ಟಲಿ ಮೂರ್ನಾಡು ಗೌಡ ಸಮಾಜದಲ್ಲಿ ಇಂದು ನಡೆದ ಅರೆಬಾಸೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರೆಬಾಸೆ ಸಂಸ್ಕೃತಿ ಮತ್ತು ಸಾಹಿತ್ಯ ಬೆಳವಣಿಗೆಯಲ್ಲಿ ಸಮಾಜಗಳ ಪಾತ್ರ ಕುರಿತಂಗೆ ಅವು ಮಾತಾಡಿದವು. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಸುರ್ತಲೆ ಅರ್ಸೋಮಣ್ಣ ಅವು ಅರೆಬಾಸೆ ಸಾಹಿತ್ಯ ಮತ್ತು ಸಂಸ್ಕೃತಿನ ಅಭಿವೃದ್ಧಿಗೆ ಹಿರಿಯರ ಕೊಡುಗೆಗಳ ಕುರಿತಂಗೆ ಮಾತಾಡಿದವು. ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವು ಮಾತಾಡಿ ಅಕಾಡೆಮಿನ ಕಡೆಯಿಂದ 100ಕ್ಕೂ ಜಾಸ್ತಿ ಪುಸ್ತಕಗ, 11 ಸಂಶೋಧನಾ ಪ್ರಬಂಧಗ, ಕತೆ ಕವನ ನಾಟಕ ಮತ್ತಿತರ ಪುಸ್ತಕಗಳನ್ನ ಹೊರತರಲಾಟುತ್ತ ಹೇಳಿದವು. ಇದೇ ಸಂದರ್ಭದಲ್ಲಿ ಆಕಾಶವಾಣಿಯಲ್ಲಿ ಸುದ್ದಿಜಂಪೆ ವಾಚಕರು ಮತ್ತು ಕ್ರೀಡೆ ಸೇರಿದಂಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಸದಸ್ಯರು ಹಂಗೆ ಕಾರ್ಯಕ್ರಮದ ಸಂಚಾಲಕರಾದ ಸೂದನ ಈರಪ್ಪ, ಸಂದೀಪ್ ಉಳಕಂಡ, ಮೂರ್ನಾಡು ಗೌಡ ಸಮಾಜದ ಅಧ್ಯಕ್ಷರಾದ ಪಾಣತಲೆ ಹರೀಶ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಹಂಗೆನೆ ಅಕಾಡೆಮಿನ ಕೂಡುಕಟ್ಟಲಿ ಕುಶಾಲನಗರ, ಮರಗೋಡು, ವಿರಾಜಪೇಟೆ, ಚೇರಳ, ಶ್ರೀಮಂಗಲ, ಪಿರಿಯಾಪಟ್ಟಣ, ಕಾರುಗುಂದ, ಮೈಸೂರು, ಬೆಂಗಳೂರು ಸೇರಿದಂಗೆ ಎಲ್ಲ ಗೌಡ ಸಮಾಜಗಳಲ್ಲಿ ಅರೆಬಾಸೆ ದಿನಾಚರಣೆನ ಅರ್ಥಪೂರ್ಣ ಆಗಿ ಆಚರಣೆ ಮಾಡಿದಳು. ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಸಂಸ್ಥೆ 100 ವರ್ಷ ಪೂರೈಸಿರುವುದರಿಂದ ಭಾರತ ಸರ್ಕಾರದ ಕೇಂದ್ರ ಕಾಫಿ ಮಂಡಳಿನ ಕೂಡುಕಟ್ಟಲಿ ಇದೇ 20-22 ಮುಟ್ಟ ಬಾಳೆಹೊನ್ನೂರಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ನಡೆದಿದೆ. ಕಾಫಿನ ಅದ್ಭುತ ಭವಿಷ್ಯಕ್ಕೆ 7 ಚಿನ್ನದ ಬೀಜಗಳು ತೇಳುವ ಘೋಷವಾಕ್ಯದಡಿ ನಡೆದಿದೆ. ಮುಂದೆ ಬಾಕಿರುವ 2047 ಭಾರತದ ಕಾಫಿ ಉತ್ಪಾದನೆಯ ಗುರಿ 7 ಕೋಟಿ ಟನ್ ತೇಳುವ ಅಂಶನ ಇದು ಪ್ರತಿನಿಧಿಸಿದೆ. ಈ ಸಂದರ್ಭ ಹೊಸ ಕಾಫಿ ತಳಿಗಳ ಬಿಡುಗಡೆ, 100 ಬೆಳೆಗಾರರಿಗೆ ಸನ್ಮಾನ ಸೇರಿದಂಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದದೇತ ಭಾರತ ಸರ್ಕಾರದ ಕೇಂದ್ರ ಕಾಫಿ ಮಂಡಳಿನ ನಿರ್ದೇಶಕರಾದ ತಳೂರು ಕಿಶೋರ್ ಕುಮಾರವು ಹೇಳಿದವು. ಈ ಸಂದರ್ಭ ಕಾಫಿ ಮಂಡಳಿನ ಸಹಾಯಕ ವಿಸ್ತರಣಾಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಕೊಡವ ಕುಟುಂಬಗಳ ಹಾಕಿ ಉತ್ಸವ ಶುರುವಾಗಿ ಬೆಳ್ಳಿ ಮಹೋತ್ಸವನ ಆಚರಣೆ ಮಾಡಿಕೊಂಡಿರುವ ಕಳೆದ 25 ವರ್ಷಗಳ ಕಾಲ ನಡೆದ ಪಂದ್ಯಾಟದಲ್ಲಿ ಸುರುನ ಮತ್ತು 2ನೇ ಸ್ಥಾನ ತಂಡಗಳ ನಡುವೆ ಲೆವಿಸ್ಟಾ ಕೊಡವ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾಟ ಕೊಡವ ಅಕಾಡೆಮಿ ಕೂಡುಕಟ್ಟಲಿ

ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ನಾಲಡಿ ಗ್ರಾಮತ್ರ ಶ್ರೀ ಚೇನಾಟ ಅಯ್ಯಪ್ಪ ದೇವಳ ತೆರೆರ ಮಾರಿಪತ್ಲ ಇದೇ ಪದ್ದಳಾಂಗ್ ಪದ್ನಾಚ ಮಜ್ಜಣ ತಕ್ಕಣ ಮನೆಂಜ ಎತ್ತು ಪೋರಾಟ ಅಂದ ಬೈಟ್ ಅಯ್ಯಪ್ಪ ದೇವಡ ಪಿಂಜ ಬೋಟ ಚಾವು ತೆರೆ ಪದ್ದಟ್ಟಂಗ್ ಬ್ಯಾಳಾಚೆ ಅಜ್ಜಪ್ಪ ತೆರೆ ನಡ್ಪ ತಾಮನೆ ಪೊಮ್ಮಕ್ಕ ಕೇರಿಕಾರ ಊರುಕಾರ ಬಿಂದು ಚಂಗಾದ್ಯ ಭಕ್ತಂಗ ಲಬಂತ್ ದೇವಡ ಆಶ್ವಾದ ಪಡೆದುಕೊಂಡು ದೇವಸ್ಥಾನ ಆಡಳಿತ ಮಂಡಳಿಕಾರ ಕಟ್ಟಣಿತ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಪ್ರೈಮರಿ ಪಿಂಜ ಹೈಸ್ಕೂಲ್ ಮಟ್ಟದ ಮಕ್ಕಳಲ್ಲಿ ಕಳಕು ಪುರುಡು ಕೊಡಪಕಾಯಿತು. ಹಾಕಿ ಸ್ಟಿಕ್ ವಿತ್ ಪ್ರೈಮರಿ ಸ್ಟೇಜ್ ಅನ್ನುವ ಉದ್ದೇಶ ಬೆಚ್ಚಂಡು ಬಪ್ಪ January 1-4 ಈ ಕುರಿ ಕೊಡವ ಒಕ್ಕಡೊಕ್ಕಡ ಹಾಕಿ ನಮ್ಮನ್ನು ನಡೆಸುವ ಚಾನಂಡ ಒಕ್ಕಕರ ಜಿಲ್ಲಾ ಮಟ್ಟದ ಹಾಕಿ ಕಳಿನ ಶಾಲಾ ಶಿಕ್ಷಣ ಇಲಾಖೆರ ಒಪ್ಪಿಗೆ ಎಡ್ತಂಡು ಮೂರ್ನಾಡ್ರ ಬಾಚಿಟ್ಟಿರ ಲಾಲು ಮುದ್ದೆಯ ಕಳಿಪರಂಬುಲು ನಡೆತಿಯನ್ನುಂಡು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇಂಜ ಕೊಡಪ ಸುಮಾರು 20 ಬೋರೆ ಬೋರೆ ವಿಷಯತ್ರ ಮೀದ ಸಂಶೋಧನೆ ಅಧ್ಯಯನ ಮಾಡಿದ ಪುಸ್ತಕತನ ಅಕಾಡೆಮಿ ಇಂಜ ಪ್ರಕಟ ಮಾಡುವ ಆನೊಂದು ಇರಾದೆ ಉಳ್ಳ ಯುವ ಅಳುತುಕಾರಳುಂಡು ಅರ್ಜಿ ಕಾಕಿತು. ಕರ್ಟನತ್ತ ವಿವರ ಕೂಟಿತು ಅರ್ಜಿನ ಅಕಾಡೆಮಿಕ್ ಎತ್ತಿಚಿಡುವಕ್ಕೆ ಇದೇ ತಿಂಗ 25 ಆಕಿರಿ ನಾಳೆ. ಇಕ್ಕಾಯಿತು ಸಿಕಂದರಾಬಾದ್ಲ ನಡೆದ 3ನೇ ಸೀನಿಯರ್ ಓಪನ್ ನ್ಯಾಷನಲ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಲು ಮುಲ್ಲೆರ ಪೊನ್ನಮ್ಮ ಪೂವಣ್ಣ 100 meters ಓಟತ್ತು ಡಿಸ್ಕಸ್ ಥ್ರೋತ್ ಆದ್ಯ ಸ್ಥಾನ ಪಿಂಜ ಜಾವಲಿನ್ ಥ್ರೋತ್ ದಂಡನೆ ಸ್ಥಾನ ನೀಡಿತು. ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಯಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಇಂದು ಮೂರ್ನಾಡಲು ಅರೆಭಾಷೆ ದಿನ ನಡೆದಿತು. ಈ ನೇರತ್ತು ತಕ್ಕಪರಂದ ಕೊಡಗುಗೌಡ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಚೊಕ್ಕಾಡಿ ಅಪ್ಪಯ್ಯವು ತಕ್ಕಪರಂದಿತು. 2016 ಈ ದಿನಾಚರಣೆ ನಡೆಸಿ